ಪ್ರಮುಖವಾಗಿ ನಮ್ಮಲ್ಲಿ ಎಲ್ಲಾ ಹೋಬಳಿಗಳಲ್ಲೂ ಸಹಿತ ರೈತ ಸಂಪರ್ಕ ಕೇಂದ್ರಗಳಿದೆ. ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ. ಅವರು ನೇರವಾಗಿ ನಮ್ಮ ತಾಲೂಕ ಕಚೇರಿಯನ್ನು ಬೇಕಾದ್ರೂ ಸಂಪರ್ಕ ಮಾಡಬಹುದು, ಇಲ್ಲ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಲ್ಲಿ ತಮ್ಮ ಅರ್ಜಿಯನ್ನು ನೋಂದಾವಣೆ ಮಾಡಬಹುದು ನಮ್ಮ ಹೋಬಳಿ ವ್ಯಾಪ್ತಿ ಅಧಿಕಾರಿಗಳ ಹತ್ರ. ನಾವೇನ್ ಮಾಡ್ತಾ ಇದೀವಿ, ಈ ವರ್ಷ ನಮ್ಮ ಯೋಜನೆಗಳಡಿಯಲ್ಲಿ ಹೋಬಳಿ ಅಧಿಕಾರಿಗಳಿಂದ ಬೇಡಿಕೆ ತಗೋತಾ ಇದೀವಿ, ನಿಮಗೆ ಯಾವ್ಯಾವ ಕಾರ್ಯಕ್ರಮಗಳಡಿಯಲ್ಲಿ ಏನೇನು ನಿಮ್ದು ರಿಕ್ವೈರ್ಮೆಂಟ್ ಇದೆ. ಉದಾಹರಣೆ, ಯಾವುದೋ ಒಂದು ಹೋಬಳಿನಲ್ಲಿ ತೆಂಗು ಬೆಳೆ ಜಾಸ್ತಿ ಇರುತ್ತೆ, ಇನ್ನೊಂದು ಹೋಬಳಿನಲ್ಲಿ ಮಾವು ಬೆಳೆ ಜಾಸ್ತಿ ಇರುತ್ತೆ, ಅವರು ಮಾವು ಅಭಿವೃದ್ಧಿಗೆ ತಕ್ಕಂತೆ ತಮ್ಮ ಬೇಡಿಕೆ ಕೊಡ್ತಾರೆ, ಈ ಹೋಬಳಿ ಅಧಿಕಾರಿಗಳು ತೆಂಗು ಅಭಿವೃದ್ಧಿ ಪುನಶ್ಚೇತನ ತಕ್ಕಂತೆ ತಮ್ಮ ಬೇಡಿಕೆ ಕೊಡ್ತಾರೆ. ಈಗ ತಗೊಂಡಾಗ ಈ ಅಲ್ಲಿ ಏನೇನು ರೈತರು ಬಂದು ಅವ್ರನ್ನ ಸಂಪರ್ಕ ಮಾಡಿರ್ತಾರಲ್ಲ, ಅವ್ರದ್ದೆಲ್ಲರೂ ಅವ್ರ ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ, ಇಂತಿಂತರ ನನಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇಷ್ಟು ಜನ ಬೆಳೆಗಾರರಿದ್ದಾರೆ, ನಮಗೆ ಇಂತಿಂತ ಬೇಡಿಕೆ ಸವಲತ್ತುಗಳು ಬೇಕಾಗುತ್ತೆ ಅಂತ. ಆದ್ರೂ ಇವ್ರು ಹೋಗಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರ ನೋಂದಣಿ ಮಾಡ್ಕೊಂತಾರೆ, ನಮಗೆ ಒಟ್ಟು ಎಷ್ಟು ಜನ ನೋಂದಣಿ ಆಗಿದ್ದಾರೆ ನೋಡ್ಕೊಂಡ್ಬಿಟ್ಟು ನಮ್ಗೆ ಇಷ್ಟು ಎಕರೆ ಪುನಶ್ಚೇತನಕ್ಕೆ ಬೇಕು ಅಂತೇಳಿ ನಮ್ಗೆ ಬೇಡಿಕೆ ಕೊಡ್ತಾರೆ. ಆ ಬೇಡಿಕೆಯನ್ನೆಲ್ಲ ಕ್ರೋಢೀಕರಿಸಿ ನಾವು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಮ್ಮ ಒಂದು ಕ್ರಿಯಾಯೋಜನೆ ಅಥವಾ ಬೇಡಿಕೆ ಪತ್ರವನ್ನು ಸಲ್ಲಿಸ್ತೀವಿ. ಅದಷ್ಟು ಅನುಮೋದನೆ ಆಗಿ ಬಂತು ಅಂದ್ರೆ ಎಲ್ಲಾ ಫಲಾನುಭವಿಗಳಿಗೂ ಅಷ್ಟನ್ನು ಕವರ್ ಮಾಡಬಹುದು. ನೆಕ್ಸ್ಟ್ ಅದು ಅನುಮೋದನೆ ಆಗ ಬಂದ ನಂತರ ದಾಖಲಾತಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಮುಂದಿನ ಹಂತದ ಕ್ರಮಗಳನ್ನು ಅವಾಗ ತಗೋತೀವಿ. ಮೊದಲು ಬೇಡಿಕೆ ಅಷ್ಟೇ ಪಡ್ಕೋತೀವಿ ಸರ್, ಆಮೇಲೆ ಮುಂದಿನ ಕ್ರಮಗಳನ್ನು ತಗೋತೀವಿ. ಇದು ಒಂದ್ ರೀತಿ ಹೊಸ ಬೆಳವಣಿಗೆ. ಯಾಕೆ ಅಂತ ಹೇಳಂತಂದ್ರೆ ಮುಂಚೆ ಎಲ್ಲವ ಎಲ್ಲಿ ಎಷ್ಟು ತೆಂಗಿನ ತೋಟ ಈ ರೀತಿಯಾಗಿ ನಶಿಸುವಂತಹ ಹಂತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬಿಟ್ಟು ಮಾಡಿ ನೀವು ಸರ್ಕಾರಕ್ಕೆ ಒಂದು ವರದಿ ಕೊಡಬೇಕು, ಮತ್ತೆ ಸರ್ಕಾರದ ಕ್ರಿಯಾ ಯೋಜನೆಗಳ ಬೇರೆ ತರದಾಗಿರ್ತಿತ್ತು. ಆದ್ರೆ ಈ ಸರಿ ಅದನ್ನು ಸ್ವಲ್ಪ ವಿಭಿನ್ನವಾಗಿ ರೈತರೇ ಮುಂದಾಗಿ ಬಂದು ಅಥವಾ ನಿಮ್ಮ ಅಧಿಕಾರಿಗಳೇ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಈ ಭಾಗದಲ್ಲಿ ಇಷ್ಟು ತೋಟ ಅವಸಾನದ ಅಂಚಿನಲ್ಲಿದೆ, ಹಾಗಾಗಿ ನಮಗೆ ಪುನಶ್ಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಇಷ್ಟು ನಮಗೆ ಹಣ ಬೇಕಾಗುತ್ತೆ ಅಂತ ನೀವೇ ಮೊದಲೇ ಕೇಳಿರೋದ್ರಿಂದ ಬಂದಿರೋ ಹಣದಲ್ಲಿ ಅಟ್ಲೀಸ್ಟ್ ಅಷ್ಟು ಕಡಿಸ್ ಕೊಡದೇ ಇದ್ರು ಬಂದಿರೋ ಹಣದಲ್ಲಿ ಎಲ್ಲರಿಗೂ ಹಂಚಿ ಹಾಕ್ಲಿಕ್ಕೆ ಒಂದು ಅನುಕೂಲವಾಗುತ್ತೆ. ಹೌದು ಸರ್, ಹೌದು ಹೌದು. ಅಷ್ಟು ಪ್ರದೇಶವನ್ನು ನಾವೀಗ ಯಾರ ನಾನು ಹೇಳಿದೆ ನಿಮ್ಗೆ ಲ್ಯಾಂಡ್ ಹೋಲ್ಡಿಂಗ್ ಅದು ಪರ್ಸೆಂಟ್ ಟು ಪರ್ಸೆಂಟ್ ವೇರಿ ಆಗುತ್ತೆ. ಎಲ್ಲ ತೋಟಗಳು ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಅಂದ್ರೂ ಸಹಿತ ಒಂದು 50% ಜಾರ ನಾವು ಕವರೇಜ್ ಮಾಡಿದ್ರೆ ಇನ್ನೊಂದು 50% ರೈತರು ತಮ್ಮ ಒಂದು ದುಡ್ಡನ್ನು ಹಾಕಿ ನಿರ್ವಹಣೆ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ಇರತಕ್ಕಂಥ ತೋಟಗಳನ್ನ ಪುನಶ್ಚೇತನಗೊಳಿಸಿ ಒಳ್ಳೆ ಇಳುವರಿ ತೆಗೆಯೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾ ಹೇಳಬಲ್ಲೆ. ಖಂಡಿತವಾಗಿ ರಂಗನಾಥ್ ಅವರೇ, ಇಂಥ ಒಂದು ಉತ್ತಮವಾದ ಯೋಜನೆಯನ್ನ ರೈತರು ಸದುಪಯೋಗ ಪಡಿಸಿಕೊಂಡು ತಮ್ಮ ತೆಂಗಿನ ಇಳುವರಿ ಏನು ಕಡಿಮೆ ಆಗಿದೆ ಅದನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ರೈತರು ಆಸಕ್ತರಾಗಿ ಮುಂದೆ ಬರ್ತಾರೆ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ಮಾತುಕತೆಯನ್ನು ಮುಗಿಸೋಣ. ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೆಂಗು ಪುನಶ್ಚೇತನ ಕಾರ್ಯಕ್ರಮ ಕುರಿತು ಶಿವಮೊಗ್ಗದ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಆರ್ ರಘುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಶ್ರೀ ಹೆಚ್ ಎನ್ ಸುಬ್ರಹ್ಮಣ್ಯ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ಆತ್ಮೀಯ ರೈತ ಬಾಂಧವರೇ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆತ್ಮೀಯ ಕೇಳುಗರೆ ಗಮನಿಸಿ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಶಿವಮೊಗ್ಗದ ಗಾಜನೂರಿನ ವೇಮಾರೆಡ್ಡಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸರಿಯಾಗಿ 6:00 ಆಕಾಶವಾಣಿ ಭದ್ರಾವತಿ.